ಮಹಾವಿದ್ಯಾಲಯ ರಾಯಚೂರು ಜಿಲ್ಲೆಯಲ್ಲಿ ಸುಮಾರು ವರ್ಷದಿಂದ ಕೆಲಸವನ್ನು ಮಾಡ್ತಾ ಇದೆ. ಇಲ್ಲಿ ಸಾಕಷ್ಟು ಒಂದು ಸಂಶೋಧನೆಗಳು ನಡೀತಿದ್ದಾವೆ ರೈತರಿಗಾಗಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯ ರೈತರಿಗಾಗಿ ಏನೇನು ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡಿದೆ, ಏನೇನು ಸಂಶೋಧನೆಗಳು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ನಡೀತಾ ಇದ್ದಾವೆ, ಜೊತೆಗೆ ಯಾವ ರೀತಿ ರೈತರ ಒಂದು ಉಪಯೋಗಕ್ಕೆ ಇದು ಬರ್ತಾ ಇದೆ ಅಂತಕ್ಕಂಥ ವಿಚಾರವಾಗಿ ನಮ್ಮ ರೈತರೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ಡೀನ್ ಆದಂಥ ಡಾಕ್ಟರ್ ನೇಮಿಚಂದ್ರಪ್ಪ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳಂತ. ನಮಸ್ಕಾರ ಡಾಕ್ಟರ್ ನೇಮಿಚಂದ್ರಪ್ಪ ಅವರೇ. ನಮಸ್ಕಾರ ಸರ್. ಸರ್ ಹೇಳಿ, ಮೊದಲನೇದಾಗಿ ಇತ್ತೀಚೆಗೆ ನಮ್ಮ ಕೃಷಿಯಲ್ಲಿ ರೈತರು ದೊಡ್ಡ ಸಮಸ್ಯೆ ಅಂದರೆ ಕೂಲಿ ಆಳಿನ ಸಮಸ್ಯೆ. ಕೂಲಿನ ಆಳಿನ ಸಮಸ್ಯೆ ಹಿನ್ನೆಲೆಯಲ್ಲಿ ರೈತರು ಕೇಳ್ತಾ ಇರೋದು ಕೃಷಿ ಯಂತ್ರೋಪಕರಣಗಳು ಬೇಕು ನಮಗೆ ಅಂತಕ್ಕಂಥದ್ದು. ಈ ಒಂದು ವಿಚಾರವನ್ನು ಗಣನೆಗೆ ತೆಗೆದುಕೊಂಡು ನಿಮ್ಮ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯ ಕೃಷಿ ಯಂತ್ರೋಪಕರಣಗಳಲ್ಲಿ ಏನು ಸಂಶೋಧನೆ ಮಾಡ್ತಾ ಇದೆ, ರೈತರಿಗಾಗಿ ಏನೇನು ಕೃಷಿ ಯಂತ್ರೋಪಕರಣಗಳ ಕೊಡುಗೆಯನ್ನು ಕೊಟ್ಟಿದೆ ಅಂತೀರಿ? ಕೃಷಿ ತಾಂತ್ರಿಕ ಮಹಾವಿದ್ಯಾಲಯ ರಾಯಚೂರು, ಇದು 1987 ಸ್ಥಾಪನೆ ಆಯಿತು. ಅದಕ್ಕಿಂತ ಮುಂಪೂರ್ವದಲ್ಲಿ AI ಅಂತಿದ್ರು, ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಇನ್ಸ್ಟಿಟ್ಯೂಟ್ ಅಂತಿದ್ರು. ಅದು 3 ವರ್ಷ ಇಂಗ್ಲಿಷ್ನಲ್ಲಿ ಡಿಪ್ಲೊಮಾ ಪದವಿ ಕೊಡ್ತಿದ್ರು. ತದನಂತರ ಇದನ್ನು ಅಪ್ಗ್ರೇಡ್ ಮಾಡಿ 87 4 ವರ್ಷದ ಒಂದು ಡಿಗ್ರಿ ಪ್ರೋಗ್ರಾಮ್. ಈ ಥರ ನಮ್ಮ ಕರ್ನಾಟಕದಲ್ಲಿ ಎರಡು ಕಾಲೇಜ್ಗಳು ಇರೋದು, ಒಂದು ರಾಯಚೂರಲ್ಲಿ ಇನ್ನೊಂದು ಬೆಂಗಳೂರಲ್ಲಿ ಇದೆ. ನಮ್ಮದು ಇಂಟೇಕ್ 75 ಪ್ರತಿ ವರ್ಷ, CET ಥ್ರೂನೇ ನಮ್ದು ಅಡ್ಮಿಷನ್ ಆಗೋದು. ಅಂದ್ರೆ ವಿದ್ಯಾರ್ಥಿಗಳಿಗೆ ಇದು ಒಂದು ಬಹಳ ಒಳ್ಳೆಯ ಕೋರ್ಸ್. ಇದು ವಿದ್ಯಾರ್ಥಿಗಳಿಗೆ 100% ಪ್ಲೇಸ್ಮೆಂಟ್ ಎಲ್ಲಾ ವಿದ್ಯಾರ್ಥಿಗಳು. ಕೆಲವರು ಹೈಯರ್ ಎಜುಕೇಶನ್ಗೆ ಹೋದ್ರೆ ಎಲ್ಲ ಬೇರೆ ಬೇರೆ ಟ್ರ್ಯಾಕ್ಟರ್ ಕಂಪನಿ, ಡ್ರಿಪ್ ಕಂಪನಿ, ಪ್ರೊಸೆಸಿಂಗ್ ಇಂಡಸ್ಟ್ರೀಸ್, ಉದ್ಯೋಗ ಅವಕಾಶಗಳು ಬಹಳ ಚೆನ್ನಾಗಿದಾವು. ನಮ್ಮ ಕಾಲೇಜಿನಲ್ಲಿ 5 ವಿಭಾಗಗಳದಾವು. ಸಂಸ್ಕರಣೆ ಮತ್ತು ಆಹಾರ ತಾಂತ್ರಿಕತೆ ವಿಭಾಗ, ಮಣ್ಣು ಮತ್ತು ನೀರು ಸಂರಕ್ಷಣಾ ತಾಂತ್ರಿಕ ವಿಭಾಗ, ನೀರಾವರಿ ಮತ್ತು ಬಸಿಗಾಲುವೆ ತಾಂತ್ರಿಕತೆ ವಿಭಾಗ, ಕೃಷಿ ಯಂತ್ರೋಪಕರಣ ಮತ್ತು ತಾಂತ್ರಿಕತೆ ವಿಭಾಗ, ನವೀಕರಿಸಬಹುದಾದ ಶಕ್ತಿ ತಾಂತ್ರಿಕತೆ ವಿಭಾಗ ಅಂತ ಈ ಥರ 5 ವಿಭಾಗಗಳು ಅದಾವು. ಮತ್ತು ನಮ್ಮಲ್ಲಿ 5 ರಿಸರ್ಚ್ ಪ್ರಾಜೆಕ್ಟ್ ಅದಾವು. ಆಲ್ ಇಂಡಿಯಾ ಕೋಆರ್ಡಿನೇಟೆಡ್ ರಿಸರ್ಚ್ ಪ್ರಾಜೆಕ್ಟು, ICR ನ್ಯೂ ಡೆಲ್ಲಿ ಇದ್ದ ಇವರಿಗೆಲ್ಲ ಫಂಡಿಂಗ್ ಆಗ್ತತಿ. ಸಂಶೋಧನಾ 5 ಸಂಶೋಧನಾ ಯೋಜನೆಗಳು AICRP ಇಂದ ಬಂದದ್ದು. ಇದು ಅಲ್ಲದೇನೆ ಕೆಲವು ತುಂಗಭದ್ರ ಅಚ್ಚುಕಟ್ಟು ಪ್ರದೇಶ ಮತ್ತೆ ಕರ್ನಾಟಕ ನೀರಾವರಿ ನಿಗಮ, ಆಮೇಲೆ ರಿವಾರ್ಡ್ ಅಂತ ಒಂದು ಪ್ರಾಜೆಕ್ಟ್ ಇದೆ. 4 ಜಿಲ್ಲೆ ಕವರ್ ಮಾಡ್ತಾರೆ ಆ ರಿವಾರ್ಡ್ ಪ್ರಾಜೆಕ್ಟ್ನಲ್ಲಿ. ಕಲ್ಯಾಣ ಕರ್ನಾಟಕ ಭಾಗದಾಗ 4 ಜಿಲ್ಲೆ ನಮ್ಮ ಯೂನಿವರ್ಸಿಟಿ ಬರ್ತವೆ. ಅದೇ ರೀತಿ ಎಲ್ಲಾ ಜಿಲ್ಲೆನೂ ಬೇರೆ ಬೇರೆ ಯೂನಿವರ್ಸಿಟಿ, NBSS, LUP ಅವರೆಲ್ಲ ಸೇರಿ ಎಲ್ಲಾ ಜಿಲ್ಲೆ ಕವರ್ ಮಾಡ್ತಾರ. ನಾ ಮೊದಲನೇದಾಗಿ ಈ 5 ಪ್ರಾಜೆಕ್ಟ್ನಲ್ಲಿ AICRP ಆನ್ ಪೋಸ್ಟ್ ಹಾರ್ವೆಸ್ಟ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಅಂತ ಬಂದು, AICRP ಆನ್ ಯುಟಿಲೈಸೇಷನ್ ಆಫ್ ಎನಿಮಲ್ ಎನರ್ಜಿ, AICRP ಆನ್ ಫಾರ್ಮ್ ಇಂಪ್ಲಿಮೆಂಟ್ಸ್ ಅಂಡ್ ಮಿಷಿನರಿ, AICRP ಆನ್ ಎನರ್ಜಿ ಇನ್ ಅಗ್ರಿಕಲ್ಚರ್ ಅಂಡ್ ಆಗ್ರೋ ಬೇಸ್ಡ್ ಇಂಡಸ್ಟ್ರೀಸ್, AICRP ಆನ್ ಪ್ಲಾಸ್ಟಿಕ್ ಇಂಜಿನಿಯರಿಂಗ್ ಫಾರ್ ಅಗ್ರಿಕಲ್ಚರ್ ಸ್ಟ್ರಕ್ಚರ್ಸ್ ಅಂಡ್ ಎನ್ವೈರನ್ಮೆಂಟ್ ಮ್ಯಾನೇಜ್ಮೆಂಟ್ ಅಂತ ಈ 5 ಪ್ರಾಜೆಕ್ಟ್. ಇದು ಅಲ್ಲದೇನೆ ಬೇರೆ ಬೇರೆ ಫಂಡಿಂಗ್ ಏಜೆನ್ಸಿ ಇದ್ದನು ನಮ್ಮ ಹತ್ರ ಪ್ರಾಜೆಕ್ಟ್ ಅದಾವು. ಮೊದಲು ನಾವು ಈಗ ಮೆಷಿನರಿಗೆ ಸಂಬಂಧಪಟ್ಟಂಗೆ ಹೇಳೋದಾದ್ರೆ, ನಾವು ಮೊದಲು ಏನ್ ಮಾಡ್ತಿದ್ವಿ ರೈತರು ಹಿಂದಿನ ಕಾಲದಲ್ಲಿ, ಎತ್ತುಗಳ ಮುಖಾಂತರ ನಾವು ಬೇಸಾಯ ಮಾಡ್ತಿದ್ವಿ. ರಂಟಿ ಹೊಡೆಯದಿರ್ಬೋದು, ಕುಂಟಿ ಹೊಡೆಯದಿರ್ಬೋದು, ಬಿತ್ತದಿರ್ಬೋದು, ಬೆಳೆಯೋದು, ಹಾರ್ವೆಸ್ಟ್ ಮಾಡೋದು, ಸ್ಪ್ರೇ ಮಾಡೋದು ಎಲ್ಲ ಎತ್ತುಗಳ ಮುಖಾಂತರ ಮ್ಯಾನುವಲ್ ಆಗಿ ಮಾಡ್ತಾರೆ. ಮನುಷ್ಯರ ಮುಖಾಂತರನೇ ಮಾಡ್ತಿದ್ವಿ. ಈವನ್ ಬ್ಯಾಸಗಿಯಲ್ಲಿ ಗೊಬ್ಬರ ಹೊಲಕ್ಕೆ ಏರಕ್ಕೆ ಕೂಡ ಎತ್ತಿನ ಬಂಡಿನೇ ಯೂಸ್ ಮಾಡ್ತಿದ್ವಿ. ಆಮೇಲೆ ಏನಾದರೂ ನಿಮಗೆ ಡೀಪ್ ಪ್ಲೋಯಿಂಗ್ ಮಾಡಬೇಕಾದ್ರೆ ಒಂದು ಕಬ್ಬಿಣದ ನೇಗಿಲಿತ್ತು, 4 ಎತ್ತುಗಳನ್ನು 4 ಎತ್ತು 6 ಎತ್ತು 8 ಎತ್ತು ಕಟ್ಟಿ ಅದನ್ನ ನೇಗಿಲು ಹೊಡಿತಿದ್ವಿ. ಅಂದ್ರೆ ಎಲ್ಲಾ ಹೊಲಗಳು ಒಂದೇ ವರ್ಷ ಹಾಕದಿಲ್ಲ, ಈ ವರ್ಷ ಒಂದು ಹೊಡೆದ್ರೆ ನೆಕ್ಸ್ಟ್ ಇಯರ್ ಇನ್ನೊಂದು ಹೊಲ, ಹಂಗ ರೊಟೇಷನ್ ಮಾಡ್ಕೊಂತ ರೈತರು ಉಳುಮೆ ಮಾಡ್ತಿದ್ರು. ಕರಿಕೆ ಹೆಚ್ಚಾದ್ರೆ ಡೀಪ್ ಪ್ಲೋಯಿಂಗ್ ಮಾಡ್ತಿದ್ರು ಅವಾಗ ಕಬ್ಬಿಣದ ನೇಗಿಲಿದ್ದ. ಇವಾಗ ಏನಾಯ್ತು, ಬರ್ತಾ ಟ್ರ್ಯಾಕ್ಟರ್ಗಳು ಬಂದ್ವು, ಸ್ಲೋಲಿ ಟ್ರ್ಯಾಕ್ಟರ್ ಬಂದ್ವು ಬೇರೆ ಬೇರೆ ಕಂಪ್ನಿವು. ಟ್ರ್ಯಾಕ್ಟರ್ ಇದ್ದ ನಾವು ವ್ಯವಸಾಯ ಶುರು ಮಾಡಿದ್ವಿ. ಈಗ ಆಲ್ಮೋಸ್ಟ್ ಎಲ್ಲಾ ಒಂದು ರೈತರ ಸಮಸ್ಯೆಗೆ ಸೊಲ್ಯೂಷನ್ ಕಂಡು ಹಿಡಿದಾರೆ. ಎಲ್ಲಾ ಉಳುಮೆಗೆ ಎಲ್ಲಾ ಉಪಕರಣಗಳು ಬಂದ್ಬಿಟ್ಟವು. ಭತ್ತದ ನಾಟಿ ಮಾಡೋ ಒಂದು ಯಂತ್ರ ಬಂದಿದೆ, ಭತ್ತಕ್ಕೆ ಸ್ಪ್ರೇ ಮಾಡಕ್ಕೆಲ್ಲ ನಮ್ಮ ಡ್ರೋನ್ ಸ್ಪ್ರೇಯರ್ಸ್ ಎಲ್ಲ ಬಂದವು. ಆಮೇಲೆ ಕಂಬೈನ್ಡ್ ಹಾರ್ವೆಸ್ಟರ್ ಬಂದವು ಭತ್ತ ಒಕ್ಕಲಿ ಮಾಡಕ್ಕೆ. ಆಮೇಲೆ ಎಲ್ಲ ಮಿಲ್ಲಿಂಗ್ ಸಹಿತ ರೈಸ್ ಮಿಲ್ಲು ಎಲ್ಲ ಬಂದಿದೆ. ಪ್ಯಾಡಿ ಅದೇ ತರ ಕಬ್ಬಿ ಕೂಡ, ಕಬ್ಬು ಒಂದು ಪ್ಲಾಂಟೇಷನ್ ಗೆ ಮೆಷಿನ್ ಬಂದವು, ಹಾರ್ವೆಸ್ಟಿಂಗ್ ಗೆ ಮೆಷಿನ್ ಬಂದವು. ಕಬ್ಬು ಕೂಡ 100% ಮೆಕನೈಸ್ ಆಗಿದೆ. ಎಲ್ಲಿ ಅಂದ್ರೆ ಎಕ್ಸೆಪ್ಟ್ ನಾವು ಕಾಟನ್ ಪಿಕ್ಕಿಂಗ್ ಬಿಟ್ಟು, ನಿನ್ನೆ ಒಬ್ರು ಯಾರೋ ಕೇಳ್ತಾ ಇದ್ರು ಮೆಣಸಿನ್ಕಾಯಿ ಹರಿಯೋದು, ಹತ್ತಿ ಬಿಡಿಸೋದ್ ಬಿಟ್ಟು ಆಲ್ಮೋಸ್ಟ್ ಎಲ್ಲದಕ್ಕೂ ನಮ್ದು ಮೆಷಿನ್ಸ್ ಬಂದವು. ಅದರಲ್ಲಿ ನಿಮ್ಗೆಲ್ಲ ಹಿಂದೆ ಗೊತ್ತು, ರೋಟಾವೇಟ್ರು, ಎಂಬಿ ಪ್ಲೋ, ಡಿಸ್ಕ್ ಪ್ಲೋ, ಹ್ಯಾರೋ ಎಲ್ಲ ಆಯ್ತು. ಇವಾಗ ಹೊಸ ಕೆಲವು ಯಂತ್ರೋಪಕರಣಗಳು ಇತ್ತೀಚೆಗೆ ಬಂದದ್ದು ಅಷ್ಟೇ ನಾ ಹೇಳ್ತೀನಿ. ಟ್ರಾಕ್ಟರ್ ಚಾಲಿತ ಶೂನ್ಯ ಬೇಸಾಯ ಕೂರಿಗೆ ಮತ್ತು ಕಳೆನಾಶಕ ಸಿಂಪರಣೆ ಯಂತ್ರ. ಈಗ ಸೆಕೆಂಡ್ ಕ್ರಾಪ್ ಎಲ್ಲಿ ನಾವು ಭತ್ತ ತಗೊಂಡಂಗಿಲ್ಲಲ್ಲ, ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಶೂನ್ಯ ಬೇಸಾಯ, ಡೈರೆಕ್ಟ್ ಆಗಿ ಕೂರಿಗೆ ಇದ್ದ ಬಿತ್ತನೆನು ಮಾಡ್ತಾರ, ಮತ್ತೆ ಕಳೆನಾಶಕನು ಅದ್ರಾಗ ಸ್ಪ್ರೇ ಮಾಡ್ತಾರ. ಒಂದು ಟ್ಯಾಂಕ್ ಇರ್ತದೆ ಟ್ರಾಕ್ಟರ್ ಮುಂದೆ, ಒಂದು 300 liters ಒಂದು ಟ್ಯಾಂಕ್ ಕುಂದಿರ್ಸಿರ್ತಾರ, ಅದ್ರಾಗೆಲ್ಲ ಕೆಮಿಕಲ್ ಇರ್ತದೆ, ಅಲ್ಲಿದ್ದ ಸ್ಪ್ರೇ ಆಗ್ತದೆ. ಅದು ಪಿಡಿ ಸೈಡ್ ಮುಂದೆ ಬಿತ್ಕೊಂತ ಹೋಗ್ತಾರ, ಹಿಂದೆ ಸ್ಪ್ರೇ ಆಗ್ತದೆ. ಪ್ರತಿ ಗಂಟೆಗೆ 0.4 hectare ಅಂದ್ರೆ ಸುಮಾರು 1 acre ಬಿತ್ತಿ ಕಳೆನಾಶಕ ಸಿಂಪರಣೆ ಮಾಡ್ತದೆ. ಇದರಲ್ಲಿ 38% ಖರ್ಚಿನ ಉಳಿತಾಯ ಮತ್ತು 50% ಸಮಯದ ಉಳಿತಾಯ ಆಗ್ತದೆ ಈ ಒಂದು ಮೆಷಿನ್ ಇದ್ದ. ಅದೇ ರೀತಿ ಇನ್ನೊಂದು ಹತ್ತಿ ಕಟ್ಟಿಗೆ ಚೂರು ಮಾಡುವ ಯಂತ್ರ. ಮೊದಲೇನ್ ಮಾಡ್ತಿದ್ರು, ಹತ್ತಿ ಕಟ್ಟಿಗೆ ಕೀಳ್ತಿದ್ರು, ಇಲ್ಲಾಂದ್ರೆ ಒಂದು ಬ್ಲೇಡ್ ಯಾರೋದಿದ್ದ ತೆಗೆದು ಅದನ್ನೆಲ್ಲ ಕಡೆಗೆ ಹಾಕಿ ಸುಡ್ತಿದ್ರು. ಆ ಸುಡೋದ್ರಿಂದ ಒಂದು ಮಾಲಿನ್ಯ ನಿಯಂತ್ರಣ ಆಗ್ತಿದ್ದಿಲ್ಲ, ಮಾಲಿನ್ಯ ಜಾಸ್ತಿ ಆಗ್ತಿತ್ತು. ಅದ್ರ ಸಲುವಾಗಿ ಇದು ಒಂದು ಹತ್ತಿ ಕಟ್ಟಿಗೆ ಚೂರು ಮಾಡೋದು 40 HP ಟ್ರಾಕ್ಟರ್ ಇದು ಅಳವಡಿಕೆ ಮಾಡಬಹುದು. ಇದು ಕೂಡ ಒಂದು ಗಂಟೆಗೆ 1 acre ಅಷ್ಟು ಕವರ್ ಮಾಡತೈತಿ. ಹತ್ತಿ ಸಾಲಿಗೆಲ್ಲ ಅದು ಚೂರು ಮಾಡಿಬಿಡ್ತೈತಿ, ಅದು ಸಣ್ಣ ಸಣ್ಣ ಪೀಸ್ ಮಾಡಿ ಎಲ್ಲ ನೆಲದ ಮ್ಯಾಗ ಹಾಕಿಬಿಡ್ತೈತಿ, ಗೊಬ್ಬರ ಆಗಿಬಿಡ್ತೈತಿ. 1 acre ತಗಲುವ ವೆಚ್ಚ ಪ್ರತಿ ಹೆಕ್ಟೇರ್ಗೆ 2200, 1 hectare 2200 ಖರ್ಚಾಗ್ತದೆ. ಎಲ್ಲಾ ಸಣ್ಣ ಸಣ್ಣ ರೈತರಿಗೆ ಇದನ್ನ ಇಡೋದು ಕಷ್ಟ ಆದ್ರೆ ನಾವು ಕಸ್ಟಮೈರಿಂಗ್ ಸೆಂಟರ್ನಾಗೆಲ್ಲ ಇಡ್ತಾ ಇದೀವಿ. ಈ ತರ ಬಾಡಿಗೆ ಆಧಾರಿತ ಸೇವಾ ಕೇಂದ್ರಗಳನ್ನು ಬರ್ತವೆ, ಬಾಡಿಗೆ ಆಧಾರಿತ ಸೇವಾ ಕೇಂದ್ರದಾಗ ಇಡ್ತಾ ಇದೀವಿ ಈ ಮೆಷಿನ್. ಇನ್ನೊಂದು ಟ್ರಾಕ್ಟರ್ ಚಾಲಿತ ಭತ್ತ ಹುಲ್ಲು ಕತ್ತರಿಸಿ ಹರಡುವ ಯಂತ್ರ. ಈಗ ನೀವು ಕಂಬೈನ್ ಹಾರ್ವೆಸ್ಟರ್ ನಲ್ಲಿ ಭತ್ತ ಕಟ್ ಮಾಡಿ ಆಮೇಲೆ ಕೂಡ ಸ್ವಲ್ಪ ಉಳಿದಿರ್ತೈತಿ, ಒಂದು ಸುಮಾರು 1 adi ಮೇಲೆ ಉಳಿದಿರ್ತೈತಿ. ಆ ಹುಲ್ ಕಟ್ ಮಾಡಕ್ ಒಂದ್ ಮೆಷಿನ್ ಬಂದಿದೆ. ಆಕ್ಚುಲಿ ಇದಕ್ಕಿಂತ ಮುಂಚೆ ರೋಟಾವೇಟರ್ ಯೂಸ್ ಮಾಡಾರ, ಇದು ರೋಟಾವೇಟರ್ ಗಿಂತ ಸ್ವಲ್ಪ ಸುಪೀರಿಯರ್ ಇದು. ಏನೆಲ್ಲ ಕಾರ್ಯಕ್ರಮ ಈ ರಾಶಿ ಮಾಡುವ ಯಂತ್ರದಿಂದ ಬೆಳೆ ಕೊಯ್ಲು ಮಾಡಿದ ನಂತರ ಹೊಲದಲ್ಲಿ ಉಳಿದಿರುವ ಒಣ ಹುಲ್ಲು ಮತ್ತು ಅವಶೇಷಗಳನ್ನು ಕತ್ತರಿಸಿ ಏಕರೂಪದಲ್ಲಿ ಹರಡುತ್ತದೆ, ಯೂನಿಫಾರ್ಮ್ ಆಗಿ ಹರಡುತ್ತದೆ. ಒಂದೇ ಲೆವೆಲ್ ಹರಡಿ ಪ್ರತಿ ಗಂಟೆಗೆ 0.45 hectare ಪ್ರದೇಶ ಕವರ್ ಮಾಡುತ್ತದೆ. ಇದು ರೋಟೋ ಸ್ಲ್ಯಾಶರ್ ಯಂತ್ರಕ್ಕೆ ಹೋಲಿಸಿದಾಗ ಖರ್ಚಿನಲ್ಲಿ 16% ಇದು ಉಳಿತಾಯ ಆಗುತ್ತೆ. ಅದಕ್ಕಿಂತ ಇದು ಚೀಪ್ ಆಗ್ತದೆ, ರೋಟೋವೇಟರ್ಗಿಂತ ಇದು ಚೀಪ್ ಆಗ್ತದೆ ಮತ್ತೆ ಚೆನ್ನಾಗಿ ಕೆಲಸ ಮಾಡ್ತದೆ. ಅಂದ್ರೆ ಭತ್ತದ ಗದ್ದೆಯಲ್ಲಿ ಕಂಬೈನ್ಡ್ ಹಾರ್ವೆಸ್ಟರ್ ಉಪಯೋಗ ಮಾಡಿದ್ಮೇಲೆ ಇದನ್ನು ಉಪಯೋಗ ಮಾಡಿ ಉಳಿದಂತ ಸಸ್ಯದ ಅವಶೇಷಗಳನ್ನ ಪುಡಿ ಮಾಡಬಹುದು ಮಾಡಿ ಹಾಕಿರ್ತದೆ. ಆಮೇಲೆ ನೀವು ಪಡ್ಲಿಂಗ್ ಮಾಡಿದಾಗ ಅದೆಲ್ಲ ಒಳಗಡೆ ಮಿಕ್ಸ್ ಆಗಿಬಿಡ್ತದೆ. ಆಮೇಲೆ ಅದೇ ರೀತಿ ಟ್ರಾಕ್ಟರ್ ಚಾಲಿತ ಹತ್ತಿ ಬಿತ್ತುವ ಯಂತ್ರ ಬಂದಿದೆ, ಕಾಟನ್ ಪ್ಲಾಂಟರ್. ಬಹಳ ನಿಖರವಾಗಿ ಒಂದು ಏನ್ ಸ್ಪೇಸಿಂಗ್ ಬೇಕು ಅದನ್ನ ಅಡ್ಜಸ್ಟ್ ಮಾಡಿ ನಾವು ಬಿತ್ತಬಹುದು. ಆಮೇಲೆ ಸಣ್ಣ ಟ್ರಾಕ್ಟರ್ ಚಾಲಿತ ಕಳೆ ತೆಗೆಯುವ ಯಂತ್ರ, ಅದೇ ಕಳೆ ತೆಗೆಯ ಕೂಡ ನಾವು ಒಂದು ಸ್ಮಾಲ್ ಟ್ರಾಕ್ಟರ್ ಮಾಡಿ. ಆಮೇಲೆ ಸಣ್ಣ ಟ್ರಾಕ್ಟರ್ ಚಾಲಿತ ಹೆಚ್ಚು ಎತ್ತರವುಳ್ಳ ಸಿಂಪರಣ ಮತ್ತು ಕಳೆ ತೆಗೆಯುವ ಯಂತ್ರ. ಇದು ಒಂದು ಸಣ್ಣ ಟ್ರಾಕ್ಟರ್ಗೆ ಈಗ ಹೈಟ್ ಏನ್ ಬೆಳೆ ತೊಗರಿ ಕಾಟನ್ ಅವಕ್ಕೆಲ್ಲ ಹೈಟ್ ಅಡ್ಜಸ್ಟ್ಮೆಂಟ್ ಮಾಡಿ ಸ್ಪ್ರೇಯಿಂಗ್ ಮಾಡಬಹುದು, ಮತ್ತೆ ಅದ್ರ ಒಳಗಡೆ ಅಂತರ್ ಬೇಸಾಯ ಮಾಡಕ್ ಕೂಡ ಯೂಸ್ ಮಾಡಬಹುದು. ಈ ಮೊದಲೆಲ್ಲ ಯಂತ್ರಗಳಲ್ಲದೆ ಇದು ಇತ್ತೀಚೆಗೆ ಈ ವರ್ಷ ಇವರು FIM ಸ್ಕೀಮ್ ಅಂತ ಏನ್ ಹೇಳ್ತೀವಲ್ಲ ನಾವು, ಫಾರ್ಮ್ ಇಂಪ್ಲಿಮೆಂಟ್ಸ್ ಅಂಡ್ ಮಿಷನರಿ ಸ್ಕೀಮ್, ಅವರು ಒಂದು ಈ ಯಂತ್ರಗಳು ಈ ಸಾರಿ ಹೊರಗೆ ತಂದಿದ್ದಾರೆ. ಆಮೇಲೆ ಇನ್ನೊಂದು ಸ್ಕೀಮ್ ಹೇಳಬೇಕಂದ್ರೆ AICRP ಆನ್ ಎನರ್ಜಿ ಇನ್ ಅಗ್ರಿಕಲ್ಚರ್ ಅಂಡ್ ಅಗ್ರೋ ಬೇಸ್ಡ್ ಇಂಡಸ್ಟ್ರೀಸ್. ಇದು ಕೂಡ ಒಂದು ನಮ್ಮ ನವೀಕರಿಸಬಹುದಾದ ಶಕ್ತಿ ತಾಂತ್ರಿಕತೆ ವಿಭಾಗದಲ್ಲಿದೆ ಈ ಸ್ಕೀಮು. ಇವರು ನ್ಯಾಪ್ ಸ್ನ್ಯಾಕ್ ಸ್ಪ್ರೇಯರ್, ಏನು ಕೈ ಹ್ಯಾಂಡಲ್ ಇಂದ ಹೊಡಿತಿದ್ವಲ್ಲ, ಅದನ್ನೇ ಒಂದು ಸೋಲಾರ್ದೊಂದು ಪ್ರೇಯರ್ ಡೆವಲಪ್ ಮಾಡ್ಯಾರ. ಬಹಳಷ್ಟು ಜನ ಈಗ ಅದು ರೈತರು ಯೂಸ್ ಮಾಡ್ಯಾರ, ಅದು ಇಂಡಸ್ಟ್ರಿಗೆ ಮ್ಯಾನುಫ್ಯಾಕ್ಚರ್ಗೆ ಐಡೆಂಟಿಫೈ ಮಾಡಿ ಕೊಟ್ಟು ಅದು ಕೂಡ ಈಗ ರೈತರು ಬಹಳ ಪಾಪ್ಯುಲರ್ ಆಗಿದೆ. ಆಮೇಲೆ ಇನ್ನೊಂದು ಬುಲಕ್ ಕಾರ್ಟ್ ಮೌಂಟೆಡ್ ಸೋಲಾರ್ ಪವರ್ಡ್ ಸ್ಪ್ರೇಯರ್, ಎತ್ತಿನ ಬಂಡಿ ಮೇಲೆ ಇಡ್ತಾರ, ಯಾಕಂದ್ರೆ ಎತ್ತರವಾಗಿರೋ ಬೆಳೆಗೆ ಅದು ಅನುಕೂಲ ಆಗಲಿ ಅಂತ ಹೇಳಿ ಅದು ಒಂದು ಇವರು ರೆಡಿ ಮಾಡ್ಯಾರ. ಇನ್ನೊಂದು ರಿಮೋಟ್ ಆಪರೇಟೆಡ್ ಸೌರಶಕ್ತಿ ಚಾಲಿತ ಸಿಂಪರಣ ಯಂತ್ರ ಅಂತ, ಅದು ರಿಮೋಟ್ ಆಪರೇಟೆಡ್ ಸಾಲ್ನಾಗ ಅದೇ ಮೂವ್ ಆಗ್ತತಿ, ಇಲ್ಲೇ ದೂರದಿಂದ ರಿಮೋಟ್ ಇಂದ ಆಪರೇಟ್ ಮಾಡ್ತಾರ. ಆಕಾಶವಾಣಿ. ಆಮೇಲೆ ಇನ್ನೂ ಒಂದಂದ್ರೆ ಇಲ್ಲಿ ನಮ್ದು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ಲಿಮಿಟೆಡ್ ಅಂತ ಇದೆ, ಕರ್ನಾಟಕ ರಿನ್ಯೂವಬಲ್ ಎನರ್ಜಿ ಡೆವಲಪ್ಮೆಂಟ್ ಲಿಮಿಟೆಡ್ ಕ್ರೆಡಲ್, ಇದು 1996 ಸ್ಥಾಪನೆ ಆಯಿತು. ಇದರಿಂದ ರೈತರಿಗೆ ಬಹಳಷ್ಟು ಅನುಕೂಲ ಇದೆ, ಸೋಲಾರ್ ಎಲ್ಲ ಸೋಲಾರ್ ಪವರ್ ಜನರೇಷನ್ ಮಾಡ್ತಾರೆ, ಸೋಲಾರ್ ಪಂಪ್ಸೆಟ್ಗಳು ಕೊಡ್ತಾರ. ಇದರಲ್ಲಿ ಎಸ್ ಸಿ ಎಸ್ ಟಿ ಅವರಿಗೆ ಬಹಳ ಸಬ್ಸಿಡಿ ಜಾಸ್ತಿ, 80% ಸಹಾಯಧನ ಇದೆ, ಜನರಲ್ಗೆ 50% ಸಹಾಯಧನ ಇದೆ. ಈ ಒಂದು ಸ್ಕೀಮ್ ಅಲ್ಲಿ ಸಾಮಾನ್ಯ ವರ್ಗದವರಿಗೆ 3,009 ಪಂಪ್ಸೆಟ್ ಕೊಟ್ಟಾರ, ಪರಿಶಿಷ್ಟ ಜಾತಿಯವರಿಗೆ 487, ಪರಿಶಿಷ್ಟ ಪಂಗಡದವರಿಗೆ 214 ಪಂಪ್ಸೆಟ್ಗಳು ಕೊಟ್ಟರು ಈ ಕುಸುಮ್ ಯೋಜನೆ ಅಂತ. ಕುಸುಮ್ ಯೋಜನೆ ಅಂದ್ರೆ ಇದು ಎಲ್ಲಿ ನಮ್ಮ ಕರ್ನಾಟಕದಲ್ಲಿ ಸರ್? ಪ್ರಧಾನ ಮಂತ್ರಿ ಕಿಸಾನ್ ಊರ್ಜಾ, ಈ ನಮ್ಮ ಇಡೀ ದೇಶದ ಎಲ್ಲ ಕಡೆ ಇದೆ, ಎಲ್ಲ ಕಡೆ ನಮ್ಮ ರಾಜ್ಯದಲ್ಲಿ ಕ್ರೆಡಲ್ ದವರು ಮಾಡ್ತಾರ. ಈ ಕ್ರೆಡಲ್ MD ನಮ್ಮ ಸ್ಟೂಡೆಂಟ್ ಅದಾರ, ರುದ್ರಪ್ಪಯ್ಯ ಅಂತ. ನಿಮ್ಮಲ್ಲೇ ಓದಿದವರು? ನಮ್ಮಲ್ಲೇ ಓದಿದವರು. ಹಂಗಾಗಿ ಮೊನ್ನೆ ಕೃಷಿ ಮೇಳದ ಕೂಡ ಅವರು ಒಂದು ಕ್ರೆಡಲ್ ಸ್ಟಾಲ್ ಹಾಕ್ಸಿದ್ರು ನೋಡ್ರಿ, ಇಲ್ಲಿ ಗುಲ್ಬರ್ಗ್ದಾಗ ಒಂದು ಆಫೀಸ್ ಇದೆ ಅವ್ರದ್ದು. ಸೊ ಈ ರೀತಿ ಇವರು, ಆಮೇಲೆ ಇನ್ನೊಂದು ಪ್ರಾಜೆಕ್ಟ್ ಅಲ್ಲಿ ಇವರು ನವೀಕರಿಸಬಹುದಾದ ಶಕ್ತಿ ತಾಂತ್ರಿಕತೆಯಲ್ಲಿ ನಾವೇ ಒಂದು ಪಂಪ್ಸೆಟ್ಗಳನ್ನ ಒಂದು RKVA ಪ್ರಾಜೆಕ್ಟ್ನೆ ತಗೊಂಡು ಅಲ್ಲಿ ರೈತರಿಗೆಲ್ಲ ಒಂದು ರೈತರು ಹೊಲದಾಗೆ ಮಾಡಿವಿ. ಚಂದ್ರಬಂಡ ಹತ್ರ ಒಂದು ಇದೆ, ಅದೇ ರೀತಿ ಒಂದು 5-6 ರೈತರ ಹೊಲದಲ್ಲಿ ಸೋಲಾರ್ ಪಂಪ್ಸೆಟ್ ಅಳವಡಿಕೆ ಮಾಡಿ ರೈತರಿಗೆ ಒಂದು ಮನವರಿಕೆ ಮಾಡಿ ಕೊಡಕ್ಕೆ, ಸೋಲಾರ್ ಇಂದ ಹೆಂಗ್ ಉಪಯೋಗ ಆಗ್ತದೆ ಅಂತ ಹೇಳಿ ನಾವು ಒಂದು ಇದನ್ನು ಒಂದು ಪ್ರಾಜೆಕ್ಟ್ ಅಲ್ಲಿ ವಿಜಯ್ ಕುಮಾರ್ ಪಲ್ಲೆದು ನಾವು ಎಲ್ಲ ಸೇರಿ ಇದನ್ನ ಮಾಡಿವಿ. ನಮ್ಮ ಯೂನಿವರ್ಸಿಟಿಯಲ್ಲಿ ಕೂಡ ಒಂದು 3.4-7.5 HP ಪಂಪ್ಸೆಟ್ಗಳು ಹಾಕಿವಿ. ಹೇಗೆ ಸರ್ ಈ ಸೋಲಾರ್ ಆಧಾರಿತ ಉಪಕರಣಗಳು ಸಾಕಷ್ಟು ನಿಮ್ಮ ಒಂದು ತಾಂತ್ರಿಕ ಮಹಾವಿದ್ಯಾಲಯದಿಂದ ಬಿಡುಗಡೆ ಆಗಿದ್ದಾವೆ, ಹೇಗೆ ರೈತರಿಗೆಲ್ಲ ಬಳಸಲಿಕ್ಕೆ ಪ್ರಾಕ್ಟಿಕಲ್ ಆಗಿ ಇನ್ನೂ ಜಾಸ್ತಿ ಡೆವಲಪ್ ಆಗಬೇಕಂತೀರಾ? ಹೇಗೆ ರೈತರು ಮುಂದೆ ಬರ್ತಾ ಇದ್ದಾರಾ? ರೈತ ಮುಂದೆ ಬರ್ತಾ ಇದಾರ, ಇದು ಒಂದೇ ಅಲ್ಲ, ಇನ್ನು ಮುಂದೇನು ಸೋಲಾರ್ ಬಗ್ಗೆ ಪ್ರೊಸೆಸಿಂಗ್ ನಲ್ಲಿ ಕೂಡ ನಾನು ಆನಿಯನ್ ಕ್ಯೂರಿಂಗ್, ಆನಿಯನ್ ಸ್ಟೋರಿಂಗ್ ಅದೆಲ್ಲ ಮಾಡ್ಯಾರ, ಅದನ್ನು ಹೇಳ್ತೀನಿ. ಸೊ ಇನ್ನೊಂದು ASERP ಪ್ರಾಜೆಕ್ಟ್, ಅದು ASERP ಆನ್ ಯುಟಿಲೈಸೇಷನ್ ಆಫ್ ಎನಿಮಲ್ ಎನರ್ಜಿ. ಮೊದಲು ಬಹಳ ಹಳೇ ಪ್ರಾಜೆಕ್ಟ್ ಇದು, ಮೊದಲೆಲ್ಲ ಕತ್ತೆ ಮೇಲೆ ಪ್ರಾಣಿ ಶಕ್ತಿ ಬಳಕೆಯಲ್ಲಿ ಎತ್ತುಗಳು ಕತ್ತೆ ಮೇಲೆಲ್ಲ ಪ್ರಯೋಗ ಮಾಡಿದ್ರು. ಆಮೇಲೆ ಇತ್ತೀಚೆಗೆ ಏನಾಯ್ತು, ಈ ಪ್ರಾಜೆಕ್ಟ್ ಒಂದ್ ಸ್ವಲ್ಪ ಚೇಂಜ್ ಮಾಡ್ಕೊಂಡ್ರು ಅವರು, ಡ್ರಾಫ್ಟ್ ಎನಿಮಲ್ಸ್ ಬಿಟ್ಟು ಅದರ್ ಎನಿಮಲ್ಸ್, ಪೋಲ್ಟ್ರಿ ಎನಿಮಲ್ಸ್ ಆಗಿರ್ಬೋದು, ಡೈರಿ ಎನಿಮಲ್ಸ್, ಅದ್ರ ಮ್ಯಾಗ ಸ್ವಲ್ಪ ಹೆಚ್ಚಿಗೆ ಕಾನ್ಸಂಟ್ರೇಷನ್ ಮಾಡಿ ಇವರು ಏನ್ ಮಾಡ್ಯಾರ ಅಂದ್ರೆ ಒಂದು ಎನಿಮಲ್ ಫೀಡ್ ಪೆಲಟೈಸರ್ ಅಂತ ಮಾಡ್ಯಾರ. ಆ ಪೆಲಟೈಸರ್ ಅಂದ್ರೆ ಒಂದು ಸಣ್ಣ ಸಣ್ಣ ದಾಣಿ ಟೈಪ್ ಬರ್ತಾವ, ಪ್ಯಾಲೆಟ್ಸ್ ಅಂತ. ಅದಕ್ಕೆ 40% ಗ್ರೈಂಡೆಡ್ ಮೇಜು, 15% ಗ್ರೌಂಡ್ನಟ್ ಕೇಕು, 5% ಸನ್ಫ್ಲವರ್ ಕೇಕು, 5% ಕಾಟನ್ ಸೀಡ್ ಕೇಕ್, 15% ಮೊಲಾಸಸ್ ಏನು ಶುಗರ್ ಬರ್ತಿದ್ರು, ಒಂದು 17% ವೀಟ್ ಬಾರ್ನ್, 2% ಮಿನರಲ್ ಮಿಕ್ಸ್ಚರ್, 1% ಸಾಲ್ಟ್. ಈ ತರ ಎಲ್ಲ ಕಾನ್ಸಂಟ್ರೇಷನ್ ಇದ್ದ ಪ್ಯಾಲೆಟ್ಸ್ಗಳನ್ನು ಮಾಡಿದ್ದಾರೆ. ಹೌದು, ಪ್ಯಾಲೆಟ್ಸ್ ಮಾಡಿ ಇದ್ರ ಬೆಲೆ ಒಂದು 30,000 ಆಗ್ತದೆ ಅಂತ ಈ ಮೆಷಿನ್ ಬೆಲೆ. ಅಂದ್ರೆ ಮಷಿನ್ ಡೆವಲಪ್ ಮಾಡಿದಾರ, ಮಷಿನ್ ಡೆವಲಪ್ ಮಾಡಿ ಪ್ಯಾಲೆಟ್ಸ್ ಗಳನ್ನ ಮಾಡೋದು. ಹೌದು, ಈ ಒಂದು ಮೆಷಿನ್ ಇದ್ದ 700-800 kg ಪರ್ ಡೇ ನಾವು ಪ್ಯಾಲೆಟ್ಸ್ ಮಾಡಬಹುದು. ಅದೇ ರೀತಿ ಇನ್ನೊಂದು ಟೆಕ್ನಾಲಜಿ ASERP ಆನ್ ಎನಿಮಲ್ ಎನರ್ಜಿನಲ್ಲಿ ಸೋಲಾರ್ ಪವರ್ಡ್ ಏರ್ ಕೂಲಿಂಗ್ ಸಿಸ್ಟಮ್ ಫಾರ್ ಎನಿಮಲ್ ಹೌಸಿಂಗ್. ಈ ದನದ ಕೊಟ್ಟಿಗೆಗೆ ಸೋಲಾರ್ ಆಧಾರಿತ ತಂಪು ಮಾಡತಕ್ಕಂತ ಯಂತ್ರಗಳು, ಸೋಲಾರ್ ನಿಂದನೇ ಸ್ಪ್ರೇ ಆಗ್ತದೆ. ನೀವು ನೋಡಿರಬಹುದು ಹಿಂದೆ ನಮ್ಮ ರಾಯಚೂರು ರೈಲ್ವೆ ಸ್ಟೇಷನ್ ಕೂಡ ಫೈನ್ ವಾಟರ್ ಮಿಸ್ಟ್ ಬರ್ತಿತ್ತು, ವಾಟರ್ ಮಿಸ್ಟ್ ಬರ್ತಾ ಇತ್ತು. ಆಫ್ ಆನ್ ಸೈಕಲ್, ಯಾವಾಗ್ಲೂ ಬರಲ್ಲ ಅದು, 1 ನಿಮಿಷ ಆನ್ ಆದ್ರೆ 1 10 ಆಫ್ ಆಗ್ತದೆ. ಆತರ ಅಂದ್ರೆ ಡೈರಿ ಫಾರ್ಮ್ಗಳಲ್ಲಿ ತಂಪಾಗಿಡ್ಲಿಕ್ಕೆ ವಾತಾವರಣ. ಒಂದು 20 ಎನಿಮಲ್ಸ್ ನಾವು ಈ ತರ ಫಾಗರ್ ಸಾಕಕ್ಕೆ 40,000 ರೂಪಾಯಿ ಖರ್ಚು ಆಗ್ತದೆ. ಇನ್ನೊಂದು ಡೆವಲಪ್ಮೆಂಟ್ ಆಫ್ ಎನಿಮಲ್ ಫೀಡ್ ಮಿಕ್ಸಿಂಗ್ ಮೆಷಿನ್ ಫಾರ್ ಮ್ಯಾಶ್ ಟೈಪ್ ಎನಿಮಲ್ ಫೀಡ್. ಈ ನಾವೇನು ದಾಣಿ ಟೈಪ್ ಅಂದಿವಲ್ಲ ಅದ್ರ ಬದಲಿ ಮ್ಯಾಶ್ ಟೈಪ್ ಅಂದ್ರೆ ಅದು ದನಗಳಿಗೆ ಏನು ಬರ್ತತಲ್ಲ ನಾವು ಏನು ಹಿಂಡಿ ಗಿಂಡಿ ಹಾಕ್ತೀವಲ್ಲ ಆ ಥರ ಬೇರೆ ಬೇರೆ ಪ್ರಪೋರ್ಷನೇಟ್ ಆಗಿ ಮಿಕ್ಸ್ ಮಾಡ್ತಾರೆ ಅದಕ್ಕೆ. ಅದು ಒಂದು ಮೆಷಿನ್ ಪೋಲ್ಟ್ರಿ ಸಲುವಾಗಿ, ಪೋಲ್ಟ್ರಿ ಫೀಡ್ ಸ್ಮಾಲ್ ಸ್ಕೇಲ್ ಡೈರಿಗೆ ಪೋಲ್ಟ್ರಿಗೆಲ್ಲ ಯೂಸ್ ಆಗ್ತತಿ. 25-30% ಅಡಿಷನಲ್ ಬೆನಿಫಿಟ್ ಆಗ್ತತಿ ಅಂತ ಹೇಳ್ತಾರೆ ಈ ಮೆಷಿನ್ ಇದ್ದ. ಅಂದ್ರೆ ಡೈರಿ ಫಾರ್ಮರ್ಸ್ ಮತ್ತು ಕೋಳಿ ಸಾಕಾಣಿಕೆ ಉಪಯೋಗ ಆಗ್ತದೆ. ಸ್ಮಾಲ್ ಸ್ಕೇಲ್ ಡೈರಿ ಅಂಡ್ ಪೋಲ್ಟ್ರಿ ಫಾರ್ಮರ್ಸ್ಗೆ ಇದು ಯೂಸ್ ಆಗ್ತದೆ ಈ ಮೆಷಿನ್. ಈಗ ಇನ್ನೊಂದು ರಿಸರ್ಚ್ ಪ್ರಾಜೆಕ್ಟ್ AICRP ಅಂಡ್ ಪೋಸ್ಟ್ ಹಾರ್ವೆಸ್ಟ್ ಇಂಜಿನಿಯರಿಂಗ್ ಟೆಕ್ನಾಲಜಿ PHET ಅಂತಾರ. ಇದು ಇತ್ತೀಚೆಗೆ ಈ ಒಂದು ಡಿಪಾರ್ಟ್ಮೆಂಟ್ ಬಹಳಷ್ಟು ಡೆವಲಪ್ ಆಗಿದೆ ನಮ್ಮ ಇಂಜಿನಿಯರಿಂಗ್ ಕಾಲೇಜ್. ಪೋಸ್ಟ್ ಹಾರ್ವೆಸ್ಟ್ ತಂತ್ರಜ್ಞಾನಗಳು, ಪ್ರೊಸೆಸಿಂಗ್ ಅಂಡ್ ಫುಡ್ ಇಂಜಿನಿಯರಿಂಗ್. ಇಲ್ಲಿ ನಾವು ಏನೇನು ಇತ್ತೀಚಿನ ಒಂದು ನಮ್ಮ ರಿಸರ್ಚ್ ಡೆವಲಪ್ಮೆಂಟ್ಸ್ ಅಂದರೆ ಕಾಮನ್ ಇನ್ಕ್ಯುಬೇಷನ್ ಸೆಂಟರ್ ಅಂತ ಮಾಡಿವಿ. ODOP ಬಂತು, ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್. ಅದರಲ್ಲಿ ಅಡಿಗೆ ಕೊಡಬೇಕು, ಬಂದು ಲಾಭದಲ್ಲಿ ನಮಗೆ ಇಷ್ಟು ಪರ್ಸೆಂಟೇಜ್ ಅಂತ ಕೊಡಬೇಕು. ಇದನ್ನ ಏನಂದ್ರೆ ಎಲ್ಲಾ ರೈತರು ಉಪಯೋಗಿಸ್ಕೋಬಹುದು. ಒಳ್ಳೇದು ಡಾಕ್ಟರ್ ರಮೇಶ್ಚಂದ್ರಪ್ಪ ಅವರೇ, ಇದುವರೆಗೂ ನಿಮ್ಮ ಒಂದು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಏನೇನು ಸಂಶೋಧನಾ ಯೋಜನೆಗಳಿದ್ದಾವೆ, ಏನೇನು ನಡೆದಿದ್ದಾವೆ, ಸುಮಾರು 105 ತಂತ್ರಜ್ಞಾನಗಳು ಇಲ್ಲಿ ತನಕ ಬಿಡುಗಡೆ ಆಗಿದೆ ಅಂತಕ್ಕಂಥ ವಿಚಾರ ಹೇಳಿದರು. ವಿಶೇಷವಾಗಿ ಸಾಕಷ್ಟು ಬಂದಿದ್ದಾವೆ, ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಿಮ್ಮ ಒಂದು ತಾಂತ್ರಿಕ ಮಹಾವಿದ್ಯಾಲಯ ಕೆಲಸ ಮಾಡಲಿ, ಜೊತೆಗೆ ರೈತರನ್ನ ತೆಗೆದುಕೊಂಡು ರೈತರ ಅಭಿಪ್ರಾಯಗಳನ್ನು ತೆಗೆದುಕೊಂಡು ಈ ಒಂದು ತಂತ್ರಜ್ಞಾನಗಳ ಸುಧಾರಣೆ ಇರ್ಬೋದು, ಅಪ್ಗ್ರೇಡೇಷನ್ ಇರ್ಬೋದು, ಇವುಗಳನ್ನು ಮಾಡಿದರೆ ಖಂಡಿತ ಮುಂದಿನ ದಿನಗಳಲ್ಲಿ ನಮ್ಮ ರೈತರಿಗೆ ಒಂದು ಒಳ್ಳೆಯ ಫಲಿತಾಂಶಗಳು, ಒಳ್ಳೆಯ ಉಪಯೋಗ ಆಗಲಿಕ್ಕೆ ಸಾಧ್ಯತೆ ಇದೆ. ಇದುವರೆಗೆ ನಿಮ್ಮ ವಿಚಾರವನ್ನು ಹಂಚಿಕೊಂಡಿದ್ದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ರಾಯಚೂರು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದಿಂದ ಬಿಡುಗಡೆಗೊಳ್ಳುತ್ತಿರುವ ಹೊಸ ತಾಂತ್ರಿಕತೆಗಳ ಕುರಿತು ಡೀನ್ ಆಗಿರುವಂತಹ ಡಾಕ್ಟರ್ ಎಂ ನೇಮಿ ಚಂದ್ರಪ್ಪ ಅವರೊಂದಿಗಿನ ಸಂದರ್ಶನ ಕೇಳಿದ್ರಿ. ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಪಾವಲತಿ ಅವರು. ರೈತ ಬಾಂಧವರ ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಯಿತು. ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳಿದ್ರಿ. ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 7:18. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮತದಾತ ಜಂಕ್ಷನ್, ಮತದಾರರ ಜಾಗೃತಿ ಸರಣಿ. ಜನವೋಟಿನೊಂದಿಗೆ ಓಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಕೇಳಿ ಮತದಾತ ಜಂಕ್ಷನ್. ಮತದಾತ ಜಂಕ್ಷನ್, ಮತದಾತ ಜಂಕ್ಷನ್, ಮತದಾತ ಜಂಕ್ಷನ್, ಮತದಾತ ಜಂಕ್ಷನ್. ಎಲ್ಲರಿಗೂ ನಮಸ್ಕಾರ. ವಸಂತ ಋತುವಿನ ಆಗಮನ ಆಗಿದೆ. ಬಿಸಿಲು ನಿಧಾನವಾಗಿ ಹೆಚ್ಚಾಗ್ತಾ ಇದೆ, ಅಂದ್ರೆ ದಿನೇ ದಿನೇ ಶಾಖ ಹೆಚ್ಚಾಗ್ತಾ ಇದೆ. ಮಾವಿನ ತೋಟದಲ್ಲಿ ಎಷ್ಟೊಂದು ಮಾವಿನ ಹೂಗಳು ಹಣ್ಣುಗಳು ಕಾಣಿಸ್ತಾ ಇದೆ. ಕೋಗಿಲೆಗಳು ತಮ್ಮ ಮಧುರವಾದ ಧ್ವನಿಯಲ್ಲಿ ಹಾಡ್ತಾ ಇದೆ. ಕೆಲವರು ಚಳಿಗಾಲ ಕೊನೆಗೊಂಡಿತು ಅಂತ ನೆಮ್ಮದಿ ಪಡೆದ್ರೆ ಹಲವರು ಬೇಸಿಗೆ ಶುರುವಾಯ್ತಲ್ಲ ಅನ್ನೋ ಚಿಂತೆ. ಇಂತಹ ಸಿಹಿ ಕಹಿಯನ್ನೇ ಜೀವನ ಅನ್ನೋದು. ಭಾರತಿ, ಇದೇನಿದು? ನಿನ್ ನಮಸ್ಕಾರ ಮಾಡೋ ರೀತಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಹೌದಾ? ಈಗ ನೋಡಮ್ಮ, ನಾನಂತೂ ನಿನ್ನಷ್ಟು ವಾಕ್ಪಟು ಅಲ್ಲ, ಹಾಗಾಗಿ ನಮ್ಮ ಕೇಳುಗರಿಗೆ ನಾನು ನೇರವಾಗಿ ನಮಸ್ಕಾರಗಳನ್ನು ಹೇಳ್ಬಿಡ್ತೀನಿ. ನಮಸ್ಕಾರ ಗೆಳೆಯರೇ. ಸರಿ, ಹಾಗಿದ್ರೆ ಎಲ್ಲರಿಗೂ ಸ್ವಾಗತ ಕೋರಾಯ್ತು. ಇನ್ನು ನಮ್ಮ ಪೆಟ್ಟಿಗೆಯನ್ನ ತೆಗೆಯೋಣ ಭಾರತ್. ಖಂಡಿತವಾಗಿ. ಆತ್ಮೀಯ ಗೆಳೆಯರೇ, ನಿಮಗಾಗಿ ಇದೋ ನಾವು ಮತ್ತೊಮ್ಮೆ ಬಂದಿದ್ದೀವಿ. ಮಾಹಿತಿಗಳ ಪೆಟ್ಟಿಗೆಯಿಂದ ಹೊಸ ಹೊಸ ಉಡುಗೊರೆಯನ್ನ ಹೊತ್ತು ತಂದಿದ್ದೀವಿ. ಹಾಗಿದ್ರೆ ಇನ್ಯಾಕ್ ತಡ? ಬನ್ನಿ, ನೇರ ವಿಷಯಕ್ಕೆ ಬರೋಣ. ಕೇಳಿದ್ರೆ ನಿಮ್ಗೆಲ್ಲರಿಗೂ ಗೊತ್ತು, ಇತ್ತೀಚೆಗಷ್ಟೇ 4 ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆಯು ಕೂಡ ಮುಕ್ತಾಯಗೊಂಡಿದೆ. ಹೌದೌದು, ತ್ರಿಪುರಾ, ಮಿಜೋರಾಂ, ನಾಗಾಲ್ಯಾಂಡ್ ಮತ್ತೆ ಮೇಘಾಲಯದ ಜನ ಮುಂದಿನ 5 ತಮ್ಮ ಹೊಸ ಸರ್ಕಾರವನ್ನ ಆಯ್ಕೆ ಮಾಡಿಬಿಟ್ಟಿದ್ದಾರೆ. ಹೌದು ಭಾರತಿ, ಈ ಚುನಾವಣೆಯ ಮತಗಣನೆಯ ವೇಳೆ ಸರ್ವಿಸ್ ವೋಟರ್ಗಳ ಮತಗಣನೆಯ ಬಗ್ಗೆ ನೀವು ಕೇಳಿರಬಹುದು ಅಥವಾ ನೋಡಿರಲಬಹುದು ಅಂತ ಹೇಳಿ ನನಗನ್ಸುತ್ತೆ. ಸರಿಯಾಗಿ ಹೇಳಿದೆ ಭಾರತ್. ಫಲಿತಾಂಶದ ಕಡೆಗೆ ಇಡೀ ದೇಶದ ಗಮನನೇ ಹರಿದಿತ್ತು. ಚುನಾವಣೆ ಯಾವುದೇ ಆಗಿರಲಿ, ಚುನಾವಣಾ ಆಯೋಗ ಎಲ್ಲಕ್ಕಿಂತ ಮೊದಲು ಎಣಿಸೋದು ಈ ಸರ್ವಿಸ್ ವೋಟರ್ಗಳ ವೋಟ್ಗಳನ್ನೇ. This mulk ki taameer mein,